ಆತರ ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಸತ್ತಿದ್ದ ವಾಸನೆ ಅದು. ಹೌದು ಸರ್, ಜೀವಾಣುಗಳು ಸತ್ತಂತ ವಾಸನೆ. ಮಣ್ಣು ಪರೀಕ್ಷೆ ಮಾಡಿದ್ವಿ, ನೀರಿನ ಪರೀಕ್ಷೆ ಮಾಡಿದ್ವಿ, ನಿರ್ವಹಣೆ ಮಾಡಬೇಕಾಗತ್ತಾ? ಈ ರೀತಿ ಶಿಫಾರಸು ಬಂದಿದೆ. ಹೌದು ಸರ್, ಈಗ ಪೋಷಕಾಂಶಗಳ ಬಗ್ಗೆ ಹೇಳಿದೆ, ಯಾವ್ದಾದ್ರೂ ಕೊರತೆ ಇತ್ತು ಅಂತಂದ್ರೆ ಸೊ ಅದರಲ್ಲಿ ಶೇಕಡ 25% ಅಂಶವನ್ನ ನಾವು ಜಾಸ್ತಿ ಮಾಡಿ ಬೆಳೆಗಳಿಗೆ ನೀಡಬೇಕಾಗತ್ತೆ. ನೀವು ಸಾವಯವದ ಮೂಲಕನಾದ್ರೂ ನೀಡ್ರಿ, ರಾಸಾಯನಿಕದ ಮೂಲಕನಾದ್ರೂ ನೀಡ್ರಿ, ಶೇಕಡ 25% ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಳೆಗೆ ಇಷ್ಟೇ ಕೊಡಬೇಕು ಅಂತ ಶಿಫಾರಸು ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಪುಸ್ತಕಗಳು ಇದಾವೆ, ಅದರಲ್ಲಿ ಶೇಕಡ 25% ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀಡಬೇಕಾಗತ್ತೆ. ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಮ ಭೂಮಿ ಒಳಗೆ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ರಿಪೋರ್ಟ್ ಬಂದ್ರೆ ಶಿಫಾರಸು ಪ್ರಮಾಣದಲ್ಲಿ 25% ಕಡಿಮೆ ಮಾಡಬೇಕು ಅಷ್ಟೇ ಸರ್. ಸಿಂಪಲ್, ನಾವು ರೈತರ ಅರ್ಥ ಮಾಡ್ಕೋಬೇಕು. ಕಡಿಮೆ ಇದ್ದಾಗ 25% ಹೆಚ್ಚಿಗೆ ಕೊಡಬೇಕು, ಹೆಚ್ಚಿದ್ದಾಗ ಭೂಮಿ ಒಳಗಡೆ 25% ಕಡಿಮೆ ಮಾಡಿ ನಾವು ನೀಡಬೇಕಾಗತ್ತೆ. ಮಧ್ಯಮ ಪ್ರಮಾಣದಲ್ಲಿದೆ ಅಂತ ಏನಾದ್ರು ರಿಪೋರ್ಟ್ ಇತ್ತು ಅಂದ್ರೆ ಶಿಫಾರಸು ಎಷ್ಟು ಮಾಡಿದರೆ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಸರ್. 100 kg ಮಾಡಿದ್ರೆ 100 kg ಕೊಡಬೇಕು, ಕಡಿಮೆ ಇದ್ದಾಗ 125 kg ಕೊಡಬೇಕು, ಹೆಚ್ಚಿದ್ದಾಗ ಬರೀ 75 kg ಕೊಡಬೇಕು. ಈ ರೀತಿ ನಾವು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿ ನೀರನ್ನು ಪರೀಕ್ಷೆ ಮಾಡಿದಾಗ, ನೀರನ್ನು ಪರೀಕ್ಷೆ ಮಾಡಿದಾಗ ಕೂಡ ಸವಳಿದೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಉಪ್ಪಿದೆ, ಅವಾಗ ನಾವು ಉತ್ತಮವಾದಂತಹ ನೀರನ್ನು ಮಿಕ್ಸ್ ಮಾಡಿ ಕೊಡಬಹುದು, ಉಪ್ಪು ಸಹಿಷ್ಣು ಬೆಳೆಗಳನ್ನು ಬೆಳಿಬಹುದು. ಅಥವಾ ನೀರು ಬಸಿದೋಗ್ತಕ್ಕಂತ ಒಂದು ಪ್ರಮಾಣ ಚೆನ್ನಾಗಿತ್ತು ಭೂಮಿಯೊಳಗಡೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಟ್ಟು ನಿಂತ ಉಪ್ಪನ್ನು ಹೊರ ತೆಗಿಲಿಕ್ಕೆ ನಾವು ಬಸಿಗಾಲುವೆಯನ್ನು ಕೊಟ್ಟು ಹೊರ ಹಾಕಬಹುದು. ಜೊತೆಗೆ ಉಪ್ಪಿನ ಪ್ರಮಾಣ ಇಂಥ ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಯ್ತಂದ್ರೆ, ಎರಡಕ್ಕಿಂತ ದಾಟಿದೆ ಅಂತ ಗೊತ್ತಾದ್ರೆ ಅದನ್ನು ಬಳಸೋದನ್ನ ನಿಲ್ಲಿಸಬಹುದು. ಈ ರೀತಿ ಒಂದು ನಿರ್ವಹಣೆ ಇದನ್ನು ಮಾಡ್ಕೋಬಹುದು ಸರ್. ಅದೇನಾದ್ರೂ ಕ್ಷಾರೀಯತೆ ಜಾಸ್ತಿ ಇತ್ತು ಅಂದ್ರೆ ಸೋಡಿಯಂ ಅಂಶ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ ಸರ್, ಆಗ ನಾವು ಆ ನೀರನ್ನ ಜಿಪ್ಸಂ ಚೀಲದ ಮೂಲಕ ಹಸಿದ್ದೆ ಆದಲ್ಲಿ ಅದು ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಕೊಡ್ತದೆ ಸರ್. ಬೆಳೆ ಚೆನ್ನಾಗಿ ಇಳುವರಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಸುತ್ತು ಕಡೆ ಉಪ್ಪು ಹೋಗ್ಲಿಕ್ಕೆ ಬಸಿಗಾಲುವೆಗಳನ್ನ ತೆಗಿತೀವಿ, ಆ ಬಸಿಗಾಲುವೆ ಪ್ರಾಮುಖ್ಯತೆ ಏನಿಲ್ಲ? ಉಪ್ಪು ಜಾಸ್ತಿ ಇದ್ದಾಗ ಬೆಳೆಗಳು ಆಹಾರವನ್ನೇ ಆಗ್ಲಿ ನೀರನ್ನಾಗ್ಲಿ ತಗೊಳಕ್ ಆಗಲ್ಲ ಸರ್. ಉಪ್ಪು ನಮ್ ಜಮೀನು ಉಪ್ಪ ಬಿಡದ್ರೆ ಯಾವ ಬೆಳೆನೂ ಬರೋದೇ ಇಲ್ಲ, ಹುಟ್ಟೋದಿಲ್ಲ ಅಂತ ಹೇಳ್ತಾರೆ ಕೆಲವು ರೈತರು. ಊಟ ತಿನ್ನಕ್ ಬರಲ್ಲ, ಊಟ ತಿನ್ನಕ್ಕೆ ಆಗುದಿಲ್ಲ ನಮಗೆ, ಅದು ಉಪ್ರೋಸ ಆದ್ರೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಬೆಳೆಗಳು ಕೂಡ, ಅದಕ್ಕೋಸ್ಕರ ಆ ಲಿಮಿಟ್ ನೊಳಗೆ ಏನಿದೆ ಆ ಲಿಮಿಟ್ ಗಿಂತ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ತರ್ಬೇಕು ನಾವು. ಆ ಉಪ್ಪು ತರ್ಬೇಕಂತಂದ್ರೆ ಆ ಕರಗದಂತ ನೀರನ್ನ ಹೊರಗಡೆ ಹಾಕ್ಬೇಕು. ಉಪ್ಪು ಕರಗದಂತ ನೀರನ್ನ ಹೊರಗೆ ಹಾಕಿದ್ದೇ ಆದಲ್ಲಿ ಉಪ್ಪಿನ ಪ್ರಮಾಣ ದಿನನಿತ್ಯ ಅಂದ್ರೆ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಉತ್ತಮವಾಗ್ತಾ ಹೋಗುತ್ತೆ ಸರ್. ಮಳೆ ಆಶ್ರಯದಲ್ಲಿ ಅಥವಾ ಬಯಲು ಸೀಮೆಯಲ್ಲಿ ಇರತಕ್ಕಂತ ಮಣ್ಣು, ಅಲ್ಲಿ ಒಂದ್ ಕಡೆ ಹುಳಿ ಇದ್ರೆ ಇನ್ನೊಂದ್ ಕಡೆ ಕ್ಷಾರಿ ಇರುತ್ತೆ, ಹಾಗಾಗಿ ಇಲ್ಲಿ ನಿರ್ವಹಣೆ ಬೇರೆ ಬೇರೆ ಇರುತ್ತೋ ಹೇಗೆ? ಡೆಫಿನೆಟ್ ಆಗಿ ಸರ್. ಈಗ ಸಾಮಾನ್ಯವಾಗಿ ಹುಳಿ ಮಣ್ಣಿತ್ತು ಅಂತ ಇಟ್ಕೊಳ್ಳಿ ಸರ್, ಎಲ್ಲಿ ಮಳೆ ಹೆಚ್ಚಿಗೆ ಬರುತ್ತೆ ಆ ಪ್ರದೇಶದಲ್ಲಿ ಡೆಫಿನೆಟ್ ಆಗಿ ಅದು ಹುಳಿ ಮಣ್ಣಾಗಿರುತ್ತೆ. ಅಂತಲ್ಲಿ ನೀರು ಕೂಡ ಉತ್ತಮವಾಗಿರುತ್ತೆ, ನೀವು ಅದನ್ನ ಧಾರಾಳವಾಗಿ ನೀವು ಪರೀಕ್ಷೆ ಮಾಡಿ ಅಥವಾ ಮಾಡದೇನೆ ಬಳಸಬಹುದು. ಅದೇ ನೀವು ಕ್ಷಾರೀಯ ಇದ್ದಂತ ಜಮೀನುಗಳಲ್ಲಿ ಅಂತ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ನೀರಲ್ಲಿ ಉಪ್ಪಿನಂಶಗಳು ಕೂಡ ಜಾಸ್ತಿ ಇರುತ್ತೆ, ಅದನ್ನ ಖಂಡಿತ ನೀವು ಪರೀಕ್ಷೆ ಮಾಡಲೇಬೇಕು. ಆ ಪರೀಕ್ಷೆ ಮಾಡಿಬಿಟ್ಟು ಅದು ಸರಿ ಇದೆಯಲ್ಲೋ ಅಂತ ತಿಳ್ಕೊಂಡು ನಂತರ ಬಳಕೆ ಮಾಡಬೇಕಾಗತ್ತೆ ಸರ್. ಇಷ್ಟೆಲ್ಲ ನೀವು ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ರೈತರು ನೀವು ಬೇರೆ ಬೇರೆ ತರ ಹೇಳಿದ್ರಿ, ಒಂದು ಲ್ಯಾಬಿಗೆ ಕಳಿಸೋದು, ಇನ್ನೊಂದು ಕಿಟ್ ಇದೆ, ಇನ್ನೊಂದು ಬೇರೆ ಸಂಶೋಧನಾ ಕೇಂದ್ರಗಳಿಂದ ಬೇರೆ ಬೇರೆ ತರದ ಪರೀಕ್ಷಾ ವಿಧಾನಗಳು ಇದಾವ ಅಂತ, ಈ ಸೌಲಭ್ಯ ಎಲ್ಲ ಎಲ್ಲಿ ಸಿಗ್ತವೆ ಅಂತ? ಸರ್, ಈಗ ಪ್ರತಿ ಒಂದು ಜಿಲ್ಲೆ ಒಳಗಡೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೃಷಿ ವಿಜ್ಞಾನ ಕೇಂದ್ರ ಅಂತ ಸ್ಥಾಪನೆ ಆಗಿದೆ ಸರ್. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಸೌಲಭ್ಯ ಉಂಟು, ರೈತರು ಇದ್ರೂ ಸದುಪಯೋಗ ಮಾಡ್ಕೋಬೇಕು. ಅಲ್ಲಿ ಸುಮಾರು ಚಾರ್ಜ್ ಮಾಡ್ತಾರೆ, ಒಂದು ಸ್ಯಾಂಪಲ್ಗೆ ಒಂದು 200 rupees ಚಾರ್ಜ್ ಮಾಡ್ಬೋದು, ಆದರೆ ನಿಮ್ಮ ಫಲಿತಾಂಶ ನಿಖರವಾಗಿ ಮತ್ತು ಬಹುಬೇಗ ಸಿಗುತ್ತೆ. ಇನ್ನು ಕೃಷಿ ಇಲಾಖೆಯಂದು ಕೂಡ ಪ್ರತಿಯೊಂದು ಜಿಲ್ಲೆ ಒಳಗಡೆ ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ, ಅವರಲ್ಲಿ ವ್ಯವಸ್ಥೆ ಇದೆ ಮಣ್ಣು ಸ್ಯಾಂಪಲ್ ಅನ್ನು ತಗೊಳ್ಲಿಕ್ಕೆ. ಕೃಷಿ ವಿಜ್ಞಾನ ಕೇಂದ್ರಕ್ಕಾದ್ರೆ ನೀವೇ ತಗೊಂಡು ಕೊಡಬೇಕಾಗುತ್ತೆ ಸ್ಯಾಂಪಲ್ಲು, ಆದರೆ ಕೃಷಿ ಇಲಾಖೆಯಲ್ಲಿ ಅವರೇ ಸ್ಯಾಂಪಲ್ ತಗೊಂಡು ಅವರೇ ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಬಂದಾಗ ನಿಮ್ಮ ಸ್ಯಾಂಪಲನ್ನು ಅವ್ರಿಗೆ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಪ್ರತಿ ರೈತ ಸಂಪರ್ಕ ಕೇಂದ್ರಗಳಿಗೆ ಅಧಿಕಾರಿಗಳಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿರಿ, ನಮ್ಮ ಮಣ್ಣು ಪರೀಕ್ಷೆ ಮಾಡಬೇಕಂತ ನೀವು ಕೇಳ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಬಯಸ್ತೇನೆ. ಈ ಮಣ್ಣು ಪರೀಕ್ಷೆ ನಾವೇ ಮಾಡಿಸ್ಬೇಕು ಅಂತ ಅಂದಾಗ ರೈತರು ಸ್ಯಾಂಪಲ್ ಅನ್ನು ಹೇಗೆ ತಗೊಂಡು ಹೋಗೋದು? 1 acre ಜಮೀನಿನಿಂದ 8 kg ಸ್ಯಾಂಪಲ್ ತೆಗಿಬೇಕಾಗತ್ತೆ. ಪರೀಕ್ಷೆ ಬೇಕಾಗಿರ್ತಕ್ಕಂಥದ್ದು ಕೇವಲ 1/2 kg ಮಣ್ಣು, ಆದ್ರೆ ನೀವು 8 ತೆಗೆದಾಗ ಸುಮಾರು 4-5 kg ಮಣ್ಣು ಬರ್ತದೆ. ಆ ಮಣ್ಣನ್ನ ನೀವು ಸಣ್ಣದ್ ಮಾಡಬೇಕು, 1/2 kg ಅಷ್ಟು ಮಾಡಬೇಕು. ಅದಕ್ಕೆ ಒಣಗಿರ್ತಕ್ಕಂತ ಒಂದು ಮಣ್ಣಾಗಿರ್ಬೇಕು, ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ನ್ಯೂಸ್ ಪೇಪರ್ ಮೇಲೆ ಹರಡ್ಕೊಂಡು ಅದನ್ನ 4 ಭಾಗ ಮಾಡಿ 2 ಭಾಗ ಬಿಸಾಕಿ ಮತ್ತೆ 2 ಭಾಗ ಮಿಕ್ಸ್ ಮಾಡಿ ಒಂದ್ 3-4 times ಈ ತರ ಮಾಡಿದ್ರೆ ಕ್ವಾರ್ಟರ್ ಪದ್ಧತಿ ಅಂತ ನಾವು 1/2 kg ಆಗೋತನ ನಾವು ಮಣ್ಣನ್ನು ಮಾಡ್ಬಿಟ್ಟು ಅದನ್ನ ನಾವು ಇದು ಮಾಡಬಹುದು ಸರ್. ಈಗ ಮಣ್ಣು ತೆಗಿಬೇಕಲ್ಲ, ಅದನ್ನ ಒಳಗಿನ ಮಣ್ಣು ತೆಗಿಬೇಕು ಅಥವಾ ಮೇಲ್ಮೈ ಮಣ್ಣ ಇದ್ರೆ ಸಾಕು? ಹೇಗೆ? ವಿ ಅಕ್ಷರದಲ್ಲಿ ಗುಂಡಿ ಹೊಡಿಬೇಕು ಸರ್, ಸಲಿಕೆಯಲ್ಲಿ ಈ ಕಡೆ ಸರಿ ಈ ಕಡೆ ಒಂದ್ಸರಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊಡೆದ್ರೆ ಗುಂಡಿ ಬೀಳುತ್ತೆ. ಮೇಲಿಂದ ಕೆಳಗಿನವರೆಗೂ ಮಣ್ಣನ್ನು ತಗೋಬೇಕು ನಾವು, ಬರೀ ಮೇಲಿಂದ ಅಷ್ಟೇ ಅಲ್ಲ, ಮಧ್ಯದ ಅಷ್ಟೇ ಅಲ್ಲ, ಕೆಳಗಿಂದ ಅಷ್ಟೇ ಅಲ್ಲ, ಮೇಲಿಂದ ಕೆಳಗಿನವರೆಗೆ 1 inch ಮೇಲಿಂದ ಕೆಳಗಿನವರೆಗೆ ಒಂದು ಪಟ್ಟಿಯಷ್ಟು ಮಣ್ಣನ್ನು ನಾವು ತಗೋಬೇಕಾಗತ್ತೆ. ಒಂದು ಗೇಣ ಆಳದಷ್ಟು, ಬೇರುಗಳೇನಾದ್ರೂ ತುಂಬಾ ಆಳವಾಗಿ ಹೋಗ್ತದೆ ಅಂತಂದ್ರೆ ಸುಮಾರು 1 adi ಅಷ್ಟು,

ಇದರೊಂದಿಗೆ ಇಂದಿನ ನಮ್ಮ ಬೇಸಾಯ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಉಲವಳ್ಳಿಯ ಸರಸ್ವತಿ ಶಾಂಭಾ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಚೌತಿಯ ದಿನದಂದು ಗಣಪತಿ ವಿಗ್ರಹ ಸ್ಥಾಪನೆ ಮಾಡುವಾಗ ಮಹಿಳೆಯರು ಹಾಡುವ ಹಾಡು. ಗಾನೆ ಗೋನೆ ಸಚೇರೆ ದಾದು ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರೆ ದಾದು ಗಾನೆ ಗೋನೆ ಸಚೆ ವಜಂತರ ಮರದಂಗ ಚೇರೆ ದಾದು ವಜಂತರ ಮರದಂಗ ಚೆ ವಚಿತರ ಮರುದಂಗ ಚೇರಿ ದಾದೋಚರ ಮರುದಂಗ ಚೇ ವಚಿತರ ಮರುದಂಗ ಚೇರಿ ದಾದೋ ವಚಂತರ ಗಾಗರ ಕಾಶೇಯೋ ಗಾಗರಂಗ ಚೇರಿ ದಾದೋ ವಚಂತರ ಗಾಗರಿಯೋ ಕಾಶೆ ಚೋರೆ ದಾದೋ ಗಾಗರಯೋ ಕಾಶೆ ಗಾಗರಿಯೋ ಕಾಶೆ ಚೋರೆ ದಾದೋ ತಳಮನೆ ತಳಮನಿಯೋ ಕಾಶೆ ಚೋರೆ ದಾದೋ ತಳಮನಿಯೋ ಕಾಶೆ ಗಾಗರಿಯೋ ಕಾಶೆ ಚೋರೆ ದಾದೋ ತಳಮನಿಯೋ ಕಾಶೆ ತಳಮನಿಯೋ ಕಾಶೆ ಚೋರೆ ದಾದೋ ವಜಂತರಯೋ ಕಾಶೆ ವಜಂತರ ಮರದಂಗ ಚೇರಿ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರಿ ದಾದೋ ನಾರ ಮರದಂಗ ಚೇ ನಾಚನ ಮನ ಸರಜೆ ಚೇರಿ ದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದೋ ಗಾ ಮನ ಸರಜೆ ಚೇ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೇರಿ ದಾದೋ ತಳಮನಿಯೋ ಕಾಶೆ ತಳಮನಿಯೋ ಕಾಶೆ ಚೋರೆ ದಾದೋ ಗಾಮನಿಯೋ ಕಾಶೆ ತಳಮನಿಯೋ ಕಾಶೆ ಚೋರೆ ದಾದೋ ಗಾಗರಿಯೋ ಕಾಶೆ ಗಾಗರಿಯೋ ಕಾಶೆ ಚೋರೆ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರೆ ದಾದೋ ಜನಗನ ಸರಜೆ ಚೇ ನಾಚನ ಮನ ಸರಜೆ ಚೇರೆ ದಾದೋ ನಾಚನ ಮನ ಸರಜೆ ಚೇ. ಮುಂದೆ ಕೇಳಿ ಮಧುಮಗಳ ಮಡಿಲು ಅಥವಾ ಉಡಿ ತುಂಬುವ ಹಾಡು. ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ पांच पानाने गोटी भर जाले पांच पानाने गोटी भर जाले पांच पापलाने गोटी भर जाले पांच पापलाने गोटी भर जाले पांच केळेने गोटी भर जाले पांच केळेने गोटी भर जाले पांच दुडवाने गोटी भर जाले पांच दुडवाने गोटी भर जाले पांच नारलाने गोटी भर जाले पांच निमेने गोटी भर जाले पांच निमेने गोटी भर जाले पांच नारलाने गोटी भर जाले पांच नारलाने गोटी भर जाले पांच केळेने गोटी भर जाले पांच केळेने गोटी भर जाले ಕೇಳಿ ಈಗ ನವವಧುವನ್ನು ಗಂಡನ ಮನೆಯಲ್ಲಿ ಒಳಗೆ ಕರೆದು ದೇವರ ಮುಂದೆ ಕುಳ್ಳಿರಿಸಿ ಹಾಡುವ ಹಾಡು. ಕಾಂಜನಿ ನಾತ ಗಲ್ಗೆ ಸುನೆ ಕಾಂಜನಿ ನಾತ ಗಲ್ಗೆ ಸುನೆ ಸೋನ್ ಮುಳ್ತಾ ಮಾಮಾಗೆ ಅಪ್ಲ ಸೋನ್ ಮುಳ್ತಾ ಮಾಮಾಗೆ ಅಪ್ಲ ಕೊನೆಯಲ್ಲಿ ಯಾವುದೇ ಶುಭ ಸಮಾರಂಭ ನಡೆದಾಗ ಊಟಕ್ಕೆ ಕುಳಿತಾಗ ಹಾಡುವ ಹಾಡು. ಯಹೋ ಗಣ ಜಲಮಲ ಜಲಮಲ ಕೈಸುರ ಪಾರ್ವತಿ ಮುಳೆ ಚ ಮುಳೆ ಯಾರಂಭರೆ ನಂದ ತತ್ವಾರರಿ ಗುಣಾಚ ಅಜಯ ಗಮಾ ಪಂಥರೆ ಕ ಹರಿ ವಿಠೋ ವಾಚ ವಿಠೋ ಬಾನ ರಾಜ ದೇ ಕಲ ಕ ಹರಿ ಪಂಡರೆ ಚಯ ರೂಮಡಾ ರೂಮಡಾ ಓಡು ರಾಜ ಸೇರುಮಡಾ ತಳಗಾತಲು ಥೂರು ಬಾಜ ಅಸೇ ರುಮಡಾ ಪೂಲ ಪೂಲೆ ಓಡು ಮದನ ರಾತಿ ದೊಳೆ ಲೇಖನತ್ತ ನಾ ಜಾನ್ ಪಾವನೆ ಇಂದರ ದೇವಶೋಭೆ ಯೋ ಗೂಜರಿ ಗೂಜರಿ ಗೇ ಪಾಂಚೋ ಪಾಂಚ ರಂಗಿ ಚುಳಿ ಸಿ ವಲಿ ಗ ಕಾಪ ಸಾ ದೊರೆ ಯಾನೆ अचे नारी साडो ने चलो कर सीमा गुणे यानी इनी गुंतली के साथ संपे कड़े यानी अनि अचे माला वायलो रामपति भरतरा गड़े